ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯ್ತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಮಕ್ಕಳ ಓಶೋ ಧ್ಯಾನ ಶಿಬಿರ ಮೇ ತಿಂಗಳ 9, 10, 11, 12ರವರೆಗೆ 4 ದಿನಗಳ ಕಾಲ, ವಯೋಮಿತಿ 5-15 ವರ್ಷ. ಶಿಬಿರದಲ್ಲಿ ಮಕ್ಕಳಿಗೆ ಯೋಗ, ಧ್ಯಾನ, ಪ್ರಾಣಾಯಾಮ, ಡ್ಯಾನ್ಸ್, ನಾಟಕ, ಚಿತ್ರಕಲೆ, ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಇರುವ ಹೊಸ ವಿದ್ಯಾಭ್ಯಾಸದ ಮಾದರಿಯನ್ನ ಪರಿಚಯಿಸಲಾಗುವುದು. ಓಶೋ ಪರಿಚಯಿಸಿದ ಧ್ಯಾನ ವಿಧಾನಗಳ ಮೂಲಕ ಆಡುತ್ತಾ ನಗುತ್ತಾ ನರ್ತಿಸುತ್ತಾ ಧ್ಯಾನಿಸುವ ಅವಕಾಶ ಕಲ್ಪಿಸಿ ನಿಮ್ಮ ಮಕ್ಕಳಿಗೆ. ಬನ್ನಿ, ಭಾಗವಹಿಸಿ ನಿಸರ್ಗದ ಜೊತೆ 4 ದಿನಗಳನ್ನ ಪಯಣಿಸಿ. ಸ್ಥಳ: ಬುದ್ಧ ಓಶೋ ಧ್ಯಾನ ಕೇಂದ್ರ, ಸಾಸಲು, ಹೊಳಲ್ಕೆರೆ. ಸಂಪರ್ಕಿಸಿ 9632408495. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ವಿಷಯ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ. ಭಾಗವಹಿಸಲಿದ್ದಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ. ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಬಿಡು, ಅತ್ಲಾಗ ಹೋಗ್ಲಿ, ಇದ್ ಯಾತ್ರ ಜೀವನ ಅಂತೀನಿ. ಇದ್ ಬದುಕಲ್ಲ, ಸತ್ ಸಾವಲ್ಲ. ಅದ್ಯಾಕ ಶಿವಣ್ಣ ಹಂಗೆ ಒಳ್ಳೆ ಚೊಣಚೌಕಿದ್ ನಾಯಿ ಆಡ್ದಂಗ ಆಡ್ತೀಯ? ನೀನ್ ಹೇಳದು ಸರಿಯಾಗಿ ಐತ್ ನೋಡ್ ಗೌರಮ್ಮ. ನಾಯಿನೇ ಏಟ ಉತ್ಮ ಅಂತಕೊಳ್ಳವ ನನ್ನ ಬಾಳ್ಮೆ, ಅದಕ್ಕಿಂತ ಕಡಿಯಾತು? ಅದೇನ್ ಮಾತು ಅಂತ ಆಡ್ತೀಯಪ್ಪ, ಅದೇನ್ ಆಗ್ಬಾರದಾಗಿರೋದು. ಈಗ ಇನ್ನೇನಾಗ್ಬೇಕು ಹೇಳು. ಮೊದ್ಲೇ ಗಾಯ ಆಗಿ ಕುಂತಿತ್ತು, ಈಗ ಅದ್ರ ಮೇಲೆ ಇನ್ನೊಂದ್ ದೊಡ್ಡ ಬರೆ ಹಾಕಿದಂಗ ಆತು ಕಣವ. ಯೋ ಗಿರಸ್ತ, ಅದೇನು ಹೇಳಂಗಿದ್ರೆ ನೆಟ್ಟುಗೇಳು. ಸುಮ್ನೆ ತಲೆ ತಿನ್ನದಾದ್ರೆ ಎತ್ಲಗಾರ ಹೋಗು. ನನಗೆ ಆಸಿ ಒದ್ಕೊಳ್ಳೋವಷ್ಟು ಕೆಲ್ಸ ರಾಶಿ ಬಿದ್ದೈತಿ. ನೋಡಿದ ನೋಡಿದ, ನನ್ ಕಷ್ಟ ಕಂಡ್ರೆ ನಿಂಗೂ ನಗೆ ಚಾಟಿ ಆಯ್ತಲ್ಲ. ಅಲ್ಲ ಕಣವ, ನನಗಿರೋದು 2 ಎಕರೆ ಭೂಮಿ, ಅದರಲ್ಲಿ ರಾಗಿ ಹುಳ್ಳಿಕಾಳು ಅಂತ ಬೆಳ್ಕೊಂಡು ಹೆಂಗೋ ಮನೆ ಮಂದಿ ಅರ್ಧ ಹೊಟ್ಟೆ ಉಂಡ್ಕೊಂಡು ಜೀವ ಇಟ್ಕೊಂಡಿದ್ವಿ. ನಮಸ್ಕಾರ, ಇಲ್ಲಿ ಪ್ರಗತಿಪರ ರೈತ ಮಹಿಳೆ ಜಯಮ್ಮ ಅನ್ನೋರ ತೋಟಕ್ಕೆ ಹೋಗೋ ದಾರಿ ಯಾವುದು ಅಂತ ಸ್ವಲ್ಪ ಹೇಳ್ತೀರಾ? ಅದ್ಯಾರಪ್ಪ ಅದು ಪ್ರಗತಿಪರ ಜಯಮ್ಮ ಅಂದ್ರೆ ಈ ಊರಲ್ಲಿ ಆ ಹೆಸರಿನ ಯಾರು ಇಲ್ಲ ಕಣಿ. ಹೇಳಿ. ತಡಿ ಮಾರಯ್ಯ, ನಿಧಾನ ಮಾಡು. ಆ ತೋಟದ ಮನೆ ಜಯಮ್ಮ ಇದ್ರೂ ಇರಬಹುದು ಅಂತೀನಿ. ಈಗ ಸರಿಯಾಗಿ ಹೇಳ್ದೆ ನೋಡು ನೀನು. ಅದೇ ಆ ಗಂಜಿ ಹಾಕಿದ ಬಟ್ಟೆ ಹಾಕೊಂಡು ಭಾಷಣ ಮಾಡ್ಕೊಂಡು ಓಡಾಡೋದೇ ಆಗತ್ತೆ ಅಯ್ಯಮ್ಮನಿಗೆ, ಅದಿನ್ಯಾವಾಗ ಪ್ರಗತಿಪರ ಆಗಿದ್ದುದೋ ಕಾಣೆ ಕಣವ. ಅಕ್ಕರೆ ನೀವು ತಪ್ಪು ತಿಳಿಬೇಡಿ, ಈ ವಯ್ಯನ್ ಬಾಯಿ ಸ್ವಲ್ಪ ಸುಮಾರು. ಯಾರನ್ನಾದ್ರೂ ಏನಾದ್ರೂ ಅನ್ನೋದು ಅಂದ್ರೆ ಒಂದು ಬಾಯಿ ಹೊತ್ತಾಗುತ್ತೆ ಪುಣ್ಯಾತ್ಮನಿಗೆ. ಇರ್ಲಿ ಬಿಡು, ಪ್ರಪಂಚದಲ್ಲಿ ಅವರೇ ಜಾಸ್ತಿ ಅಲ್ವಾ, ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು. ಜಯಮ್ಮನವರ ನೆಂಟರ ಪೈಕಿ ಹಸರಳ್ಳಿ ಒಬ್ರು ಇದ್ದಾರೆ, ಅವರು ನಂಗೆ ಇವ್ರ ಬಗ್ಗೆ ಹೇಳಿದ್ರು. ಓ ಹಸರಳ್ಳಿ ನೆಂಟರು ಅಂದ್ರೆ ನಮ್ಮೂರ್ ಜಯಮ್ಮನೆ ಬಿಡು. ಇಲ್ಲೇ ನೆಟ್ಟಗೆ ಹೋಗಿ ಎಡಕ್ ತಿರುಗಿ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಬಲಕ್ ತಿರುಗಿದ್ರೆ ಅವ್ರ ತೋಟ ಸಿಕ್ಕತ್ತೆ. ಈಗ ನಿನಗಿನ್ನೇನ್ ರಾಜಕಾರಿ ಐತೆ ಶಿವಣ್ಣ, ನಡಿ ನಾವು ಹೋಗಿ ಅದೇನ್ ತೋಟ ಬೆಳೆ ಮಾಡಿದಾರೆ ಅಂತ ನೋಡ್ಕೊಂಡು ಬರೋಣ. ಅದು ಇನ್ನೂ ಒಳ್ಳೇದು ಕಣವ, ನನಗೂ ಒಂದು ಜೊತೆ ಆತು, ನೀವು ಕೂಡ ಅದನ್ನ ನೋಡಿ ಕಲಿಯೋಕೆ ಒಂದು ಅವಕಾಶ ಆತು. ಅದೇನ್ ಕಲಿಯೋದ್ ಅಲ್ಲಿ ನಾವು? ಇಂಥದ್ ಏಟು ನೋಡಿಲ್ಲ ನಾನು. ಆಯ್ತು ಕಣಪ್ಪ, ನಾವು ಕಾಣದ ತಿಳುವಳಿಕೆನೆ ನಿಂದು, ಅದಿರ್ಲಿ. ಈಗ ಸುಮ್ನೆ ಗಂಭೀರವಾಗಿ ನಮ್ ಜೊತೆಗೆ ಬಾ, ಬರೋರ ಹತ್ರ ದೊಡ್ಡಸ್ಕೆ ತೋರಿಸ್ಕೋಬೇಡ. ನೀನ್ ಒಳ್ಳೆ ಬಾಯಿ ಬಡ್ಕಿ ಕಣ್ ಗೌರಮ್ಮ, ನನ್ ಮರ್ಯಾದೆ ಕಳೆಯಕೆ ಇದೆಯಾ ನೋಡವ್ವ. ಸರಿ ನಡೀರಿ, ನಾನು ಬತ್ತೀನಿ. ಇದೇನಪ್ಪ ಇದು, ಒಳ್ಳೆ ಕಾಡ್ ಕಂಡಂಗ್ ಕಾಣುತ್ತೆ. ಅದೆಷ್ಟೊಂದ್ ಗಿಡ ಬೆಳೆದಿದ್ದಾವೆ, ಇದ್ರೊಳಗೆ ಎಲ್ಲಿದ್ದಾರೆ ಅಂತ ಹುಡ್ಕೋದು. ಅದೆಷ್ಟೊಂದು ಹಕ್ಕಿ ಪಕ್ಷಿಗಳು ಕಿಲುಕಿಲಾ ಅಂತ ಇದಾವೆ, ಒಳ್ಳೆ ನಂದನವನ ಇದ್ದಂಗಾಯ್ತಪ್ಪ. ಜೇಮರೇ, ಜೇಮರೇ, ಇದೀರಾ? ಯಾರದು? ಒಳಗ್ ಬನ್ನಿ, ಈ ಕಡೆ ಈ ಕಡೆ ಈ ಬಲಕ್ ತಿರುಗ್ರಿ ಬನ್ನಿ. ಇಲ್ಲಿ ಸೇಬಿನ ಗಿಡ ಕಾಣ್ತಾ ಐತಲ್ಲ, ಇಲ್ಲಿದಿನ್ ಬನ್ನಿ. ಓ, ನಮ್ ಗೌರಮ್ಮ ಶಿವಣ್ಣ, ಇಷ್ಟು ವರ್ಷಕ್ಕೆ ನಮ್ಮೂರಾಗಿ ನೀವೇ ಮೊದ್ಲು ನಮ್ ತೋಟಕ್ ಬಂದದ್ದು. ನಂಗಂತೂ ಭಾರಿ ಸಂತೋಷ ಆಯ್ತಪ್ಪ. ಅದ್ ಸರಿ, ಇವ್ರ್ಯಾರು? ನಾನ್ ಗಂಗಮ್ಮ ಅಂತ, ಕಾಡಳ್ಳಿ ನಂದು. ಹಸ್ರಳ್ಳಿ ಭೂಮಿ ನಿಮ್ ಬಗ್ಗೆ ತಿಳಿಸಿದ್ರು, ನಿಮ್ ತೋಟ ನೋಡಕ್ಕೆ ಅಂತ ಬಂದೆ. ಬರ್ಬೋದು ಹೆಂಗ್ ಜೇಮರೆ? ತೋಟ ನೋಡಕ್ ಯಾರು ಬೇಡ ಅಂತಾರ? ಅದ್ರಲ್ಲಿ ಗಂಟು ಕಳ್ಕೊಳಕ್ ಏನವ ಐತೆ? ಹಂಗಲ್ಲ ಶಿವಣ್ಣ, ಕೆಲವರು ತಮ್ಮ ತೋಟ ಹೊಲ ನೋಡಿ ಬೇರೆಯವರು ಕಲೀಲಿ ಅಂತಾರೆ, ಮತ್ತೆ ಕೆಲವರು ಯಾರಿಗೂ ತಿಳಿಸೋಕೆ ಇಷ್ಟಪಡಲ್ಲ. ಸುಮ್ ಸುಮ್ನೆ ತೋಟ ನೋಡಕ್ಕೆ ಅಂತ ಬಂದು ಕಿಡಿಗೇಡಿತನ ಟೈಮ್ ಪಾಸ್ ಮಾಡ್ತಾನೆ ಇರ್ತಾರೆ. ಅದು ಕೂಡ ನಿಜನೆ ಬಿಡಿ, ಅವರಿಗೆ ಬೇಜಾರ್ ಕಳಿಯೋಕೆ ಇದೊಂದು ಮಾರ್ಗ ಅಷ್ಟೇ. ಮೊದಲು ಈ ಸೇಬು ಹಣ್ಣು ತಿನ್ನಿ. ಇಡೀ ತೋಟ ಓಡಾಡ್ತಾ ಅದೇನ್ ನೋಡ್ತಿರೋ ಅದೇನ್ ಕೇಳ್ತಿರೋ ಕೇಳುವಿರಂತೆ. ಅಬ್ಬಬ್ಬಬ್ಬಬ್ಬ, ಇದೇನವ ಇದು ಸೇಬಣ್ಣು? ಈ ನಾಡಿಸಿ ಈಗೈತೆ? ನಮ್ಮೂರಲ್ಲಿ ಇಂಥ ಹಣ್ಣು ಬೆಳೆದಿರೋದು ನಮಗ್ ಗೊತ್ತಿಲ್ಲ ಬಿಡು. ಈ ಜಮೀನು ಎಷ್ಟೆಕರೆ ಐತೆ ಜಯಕ್ಕ? ನನ್ನ ಹತ್ರ ಇರೋದು 2 ಎಕರೆ ಅಷ್ಟೇ ಗೌರಮ್ಮ. ಅದ್ರಲ್ಲಿ ಏನೇನ್ ಮಾಡಿದ್ದೀರಾ? ಹೋಗ್ತಾ ನೋಡೋಣ ಬನ್ನಿ. ಇದೆಂತ ಗಿಡ ಜಯಮ್ಮ? ಓಹ್, ಮೂಸಂಬಿ ಗಿಡ. ಅಬ್ಬಬ್ಬಬ್ಬ, ಇದನ್ನು ಕೂಡ ಹಾಕಿದೀಯಾ? ಇಲ್ ನೋಡಪ್ಪ, ಕಿತ್ಲೆ ಗಿಡ. ಅಗೋ ಅಲ್ಲಿ ಸಪೋಟೋ, ಸೀಬೆ, ಇದೆಂತದು? ಇದು ಅಂಜೂರ ದಂಡ್ ಕಣವ, ಒಳ್ಳೆ ಪೌಷ್ಟಿಕವಾಗಿರುತ್ತೆ. ನಾನ್ ಮೊದ್ಲು ಅದು ಇದು ಅಂತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಾ ಕಾಸ್ ದುಡಿತಿದ್ದೆ. ನಮ್ ಮನೆಯವರು ಇದ್ದೆ ಹೊಲದಲ್ಲಿ ಮಳೆಗಾಲದಲ್ಲಿ ಏನೋ ಒಂದಿಷ್ಟು ಬೆಳೀತಿದ್ರು, ಇದ್ ನೋಡಿ ಬೆಣ್ಣೆ ಹಣ್ಣು ಅಂತ. ಇದ್ರ ಒಂದ್ ಕಪ್ ಜ್ಯೂಸ್ಗೆ 100 ರೂಪಾಯಿ ಅಂತಾರೆ. ಇದು ಎಂತ ಮಾವಿನ ಮರ? ಇದು ನಾಟಿ ಮಾವು ಕಣವ, ತಿಂತ ಇದ್ರೆ ಒಳ್ಳೆ ಜೇನುತುಪ್ಪ ತಿಂದಂಗಾಗತ್ತೆ. ಹೆಂಗಾರು ಆಗ್ಲಿ, ಸ್ವಲ್ಪ ಕಮ್ಮಿನೇ ತಿನ್ನಿ, ನಿಮ್ ಮೊಟ್ಟೆ ದೃಷ್ಟಿಯಿಂದ ಸ್ವಲ್ಪ ಒಳ್ಳೇದದು. ಅಲ್ಲ ಜಯಮ್ಮ, ದೊಡ್ಡದೋ ಸಣ್ಣದೋ ಆರಾಮಾಗಿ ಪೇಟೆ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ, ಅದು ಬಿಟ್ಟು ಇದ್ಯಾಕೆ ಬೇಸಾಯದ ಕೆಲ್ಸಕ್ಕೆ ಬಂದೆ? ನಾನು ಹಂಗೆ ಅಂದ್ಕೊಂಡು ಆರಾಮಾಗಿ ಇದ್ದೆ, ಆದ್ರೆ ಅಲ್ಲಿ ಇಲ್ಲಿ ಕೆಲವು ಜನ ರೈತರು ಧೈರ್ಯವಾಗಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ತಮ್ಮದೇ ಆದ ಬೇರೆ ದಾರಿನೇ ನಿರ್ಮಿಸ್ಕೊಂತ ಇದ್ರು. ಹೌದು ಜಯಮರೆ, ಇತ್ತೀಚೆಗೆ ಅನೇಕ ಜನ ಏನೇನೋ ಬೆಳೆದು ನಿಂತ ನೀರಾಗಿದ್ದ ಕೃಷಿಗೆ ಹೊಸ ಬಾಹ್ಯ ಬರಿತಿದ್ದಾರೆ. ನಾನು ಹಿಂಗ್ ಮಾಡಕ್ ಹೋಗಿ ಇರೋ 2 ಎಕರೆಗೆ ಬೋರ್ ಹಾಕ್ಸಿ 100,000 ರೂಪಾಯಿ ಖರ್ಚು ಮಾಡಿ ಬಾಳೆ ಹಾಕಿದೆ. ಬೆಳೆ ಚೆನ್ನಾಗಿ ಬಂದಿರಬೇಕು. ಬೋರ್ದೆ ಇರುತ್ತೆ ಗೌರಮ್ಮ, ಹೊಸ ಉತ್ಸಾಹದಲ್ಲಿ ಒಳ್ಳೆ ಗೊಬ್ಬರ ನೀರು ಕೊಟ್ಟೆ ಬೆಳೆದೆ. ಹೌದ ಶಿವಣ್ಣರೇ? ಅದೇನ ನಿಜ, ಮೈ ಬಗ್ಸಿ ರಟ್ಟೆ ಮುರಿದು ಬದುಕು ಮಾಡಿ ಬೆಳೆದೆ. ಬೆಳೆ ಏನೋ ಚೆನ್ನಾಗಿ ಬಂತು, ಆದ್ರೆ ಒಂದೇ ಒಂದು ನಿಮಿಷದ ಗಾಳಿ ನನ್ನ ಇಡೀ ತೋಟನ ಸರ್ವ ನಾಶ ಮಾಡಿ ಬಿಡ್ತು ಕಣ್ರವ್ವ. ಈಗ ಮೈ ತುಂಬಾ ಸಾಲ, ಹೆಂಗ್ ತೀರಿಸ್ತೇನೋ ಏನೋ. ಹಿಂಗಾದ್ರೆ ಏನ್ ಮಾಡೋದು, ಕಷ್ಟಪಟ್ಟರು ಸುಖವಿಲ್ಲ ಅನ್ನಂಗಾತಲ್ಲ, ಇದಕ್ಕೇನು ಪರಿಹಾರ? ಹಂಗ ನೋಡಿದ್ರೆ ಬರೀ ಒಂದು ಬೆಳೆ ಮಾಡಿ ಅದನ್ನ ನಂಬ್ಕೊಂಡು ಕೂತ್ಕೊಳ್ಳೋದು ಅಷ್ಟು ಬುದ್ಧಿವಂತಿಕೆ ಅಲ್ಲ. ಅದ್ರ ಜೊತೆಗೆ ಬೇರೆ ಏನಾರ ಕೂಲಿನಾಲಿ ಮಾಡ್ಬೇಕು ಅಂತನ? ಅದಕ್ಕೆಲ್ಲ ಎಲ್ಲಿ ಸಮಯ ಐತೆ ಬಿಡವು, ನಮ್ ಜಮೀನ್ ಕೆಲ್ಸವೇ ಆಗತ್ತೆ, ಇನ್ ಕೂಲಿನಾಲಿ ಮಾಡೋದಿಲ್ಲಿ. 24 ಗಂಟೆನು 2 ಎಕರೆ ಜಮೀನಲ್ಲಿ ಏನ್ ಕೆಲಸ ಮಾಡ್ತಿದ್ಯಪ್ಪ? ನೀನೊಬ್ಬ ಕಳನಿಗೊಂದು ಪಿಳ್ಳೆನೆವ. ಅದೇನು ಇಲ್ಲ ಗೌರಮ್ಮ, ಆಳು ಕಾಳು ಇಲ್ದೆ ಗಂಡ ಹೆಂಡ್ರು ಇಬ್ರು ದುಡಿದು ಆದ್ರೆ ಕೆಲಸ ಇದ್ದೇ ಇರುತ್ತೆ. ಆದ್ರೆ ನಾನ್ ಹೇಳಿದ್ದು ಕೂಲಿ ಮಾಡು ಅಂತ ಅಲ್ಲ, ನಾ ಮಾಡೋ ಕೃಷಿಯಲ್ಲೇ ಬದಲಾವಣೆ ಮಾಡ್ಕೋಬೇಕು ಅಂತ. ಅದೆಂಗೆ ಅಂತ ಹೇಳಿ, ಅದನ್ನ ತಿಳ್ಕೊಳಕ್ಕೆ ಅಂತಾನೆ ನಾವು ಬಂದಿರೋದು. ಏನ್ ಬದಲಾವಣೆನೋ ಏನೋ. ಅದೇನ್ ಹೇಳ್ತಾರೆ, ಸ್ವಲ್ಪ ಸಮಾಧಾನವಾಗಿರು ತಂದೆ, ಯಾಕೆ ಹಿಂಗಾಡ್ತೀಯ? ಅದಕ್ಕೆ ಸಮಗ್ರ ಕೃಷಿಯಲ್ಲಿ ಪರಿಹಾರ ಐತೆ. ಇದನ್ನ ಅಳವಡಿಸಿಕೊಂಡು ಕೃಷಿ ಅನ್ನೋದನ್ನ ಸುರಕ್ಷಿತವಾಗಿ ನಮ್ಮನ್ನ ಕಾಪಾಡುತ್ತೆ. ನಮ್ ಕೈ ತುಂಬ ದುಡ್ಡು ಕೂಡ ಆಡುತ್ತೆ. ಸಮಗ್ರ ಕೃಷಿ ಅಂದ್ರೆ ಏನ್ ಜಯಮರೆ ಅದು? ಅಯ್ಯಯ್ಯೋ, ಅದೇನು ದೊಡ್ಡ ವಿಷಯ ಅಂತೀನಿ. ಕೃಷಿನ ಸಮಗ್ರವಾಗಿ ಮಾಡೋದು ಅಷ್ಟೇ. ತಲೆಯಲ್ಲಿ ಮೂರ್ ಕಾಸಿನ ಬುದ್ಧಿ ಇಲ್ಲ ಅಂದ್ರೂ ಕೂಡ ಏನೋ ಹಿಂಗೆ ಬಟ್ಟೆ ಮೇಲೆ ಬಾಯಿ ಮೇಲೆ ನೀನು ಒಬ್ಬ ತಿಳುವಳಿಕೆಸ್ತ ಅನ್ನಂಗೆ ಜನಗಳನ್ನ ನಂಬಿಸಿ ಬಿಡ್ತೀಯಪ್ಪ. ನಿನ್ ಮುಂದೆ ಜೊತೆಲಿದ್ದವರು ಸುಮಾರು ಅನ್ನಂಗೆ ಫೋಸ್ ಕೊಟ್ಟು ಬಿಡ್ತೀಯ. ಇರ್ಲಿ ಬಿಡುಗೋರಮ್ಮ, ಸಮಗ್ರ ಕೃಷಿ ಅಂದ್ರೆ ಕೃಷಿಯಲ್ಲಿ ಏನೇನ್ ಮಾಡಲು ಸಾಧ್ಯವಿದೆಯೋ ಅದೆಲ್ಲವನ್ನು ಮಾಡೋದು ಅಂತ. ಈಗ ಶಿವಣ್ಣ 2 ಎಕರೆ ತುಂಬಾ ಬಾಳೆ ಒಂದನ್ನೇ ಬೆಳೆಯೋ ಬದಲು ಬೇರೆ ಬೇರೆ ಬೆಳೆಗಳನ್ನ ಸೇರಿಸಿಕೊಂಡಿದ್ರೆ ಎಲ್ಲ ಬೆಳೆನೂ ಕಳ್ಕೊಳ್ಳೋದಾದ್ರೂ ತಪ್ಪಿಸ್ಕೊಳ್ಬಹುದಾಗಿತ್ತ? ಆದ್ರೆ ಬಾಳೆ ಒಳಗೆ ಬೇರೇನು ಬೆಳೆಯಕ್ಕಾಗುತ್ತಾ? ಅದೇಯಪ್ಪ, ಅದ್ರಲ್ಲಿ ಮತ್ತೇನ್ ಬೆಳೆದೀಯಾ? ಸ್ವಲ್ಪ ಬಾಳೆ, ಇನ್ನೊಂದ್ ಸ್ವಲ್ಪ ಬೇರೆ ಬೆಳೆ, ಹಿಂಗೆ ಅಲ್ವಾ ಜಯಕ್ಕ? ಸರಿಯಾಗಿ ಹೇಳ್ದೆ. ನಮ್ ಜಮೀನಿನಲ್ಲಿ ಬೆಳೆ ವೈವಿಧ್ಯತೆ ಇರೋ ತರ ನೋಡ್ಕೋಬೇಕು. ಈಗ ನಾನ್ ಮಾಡಿರೋದ್ ನೋಡು, ನನ್ ಜಮೀನಿನ ಸುತ್ತ 40 ತೆಂಗಿನ ಮರ ಬೆಳೆಸ್ಕೊಂಡಿದೀನಿ. ಈ ಮರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತೀನಿ. ಒಂದೊಂದ್ ಬುಡನು ಕೈಲಿ ತಬ್ಬಕ್ಕೆ ಆಗಲ್ಲ. ಮ್ಯಾಲೆ ತಲೆ ನೋಡವ್ವ, ಎಷ್ಟು ಅಡ್ಕೊಂಡೈತೆ. ಒಂದೊಂದ್ರಲ್ಲು ಗೊನೆ ತುಂಬಿ ತುಳುಕ್ತಾ ಇದಾವೆ. ಇಂಥ ತೋಟ ಎಲ್ಲೂ ನೋಡ್ಲಿಲ್ಲ ಬಿಡು. ನೀನ್ ಎಲ್ಲಿಗೆ ಹೋಗಿದೀಯ ನೋಡಕ್ಕೆ? ಅಲ್ಲ, ಒಂದೊಂದು ಗೊನೆಲು 30-40 ಕಾಯಿ. ಏ, ಒಂದ್ ಎಳ್ನೀರ್ ಕುಡಿಯಕ್ಕಾಗಲ್ಲ. ಎಲ್ಲಿಂದ್ರಲ್ಲಿ ಕೈಗೆ ಸಿಗ್ತಾವ ನೋಡ್ ಶಿವಣ್ಣ, ಎಳ್ನೀರ್ ಕೀಳು ಕುಡಿಯನ. 50 ರೂಪಾಯಿ ಕೊಟ್ರು ಈ ತರದ ಎಳ್ನೀರು ಎಲ್ಲೂ ಸಿಕ್ಕಲ್ಲ. ಒಳ್ಳೆ ಅಮೃತ ಕುಡ್ದಂಗಾಗುತ್ತ ನೋಡವ. ಕಾಯಿ ನೋಡ್ದ ಗೌರಮ್ಮ, ಎಷ್ಟು ದಪ್ಪ ಇದಾವೆ. ಕೈನಲ್ಲಿ ಒಂದ್ ಕಾಯಿ ಇಟ್ಕೊಂಡು ಎತ್ತಕ್ಕಾಗಲ್ಲ. ಒಂದ್ ಕಾಯಿ ಓಳಲ್ಲಿ 1/2 ಓಳು ಹಾಕಿದ್ರೆ ಸಾಕು, ಅಡಿಗೆ ತಿಂಡಿ ಎಲ್ಲ ಆಗುತ್ತೆ. ಕೊಬ್ಬರಿ 1,000 ಕಾಯಿಗೆ 170 ಕೆಜಿ ಬರುತ್ತೆ. 40 ಮರಕ್ಕೆ ಕಮ್ಮಿ ಅಂದ್ರೂ 4,000 ಕಾಯಿ ಸಿಗುತ್ತೆ. ಹತ್ರ 7 ಕ್ವಿಂಟಾಲಿಗೆ ಕೊಬ್ಬರಿ ಆಯ್ತು. ಇವತ್ತಿನ ರೇಟ್ಗೆ ಸುಮಾರು 1,00,000 ಜಾಸ್ತಿ ಆಯ್ತು. ಚಿಪ್ಪೆ 20,000 ರೂಪಾಯಿ ಆಗುತ್ತಂತೆ. ಅಡಿಕೆ ಮರ 400 ಇದ್ದಾವ? ಇದ್ದಾವು 7. 400 ಮರ ಇದ್ರು 800 ಮರದ ಇಳುವರಿ ಕಾಣುತ್ತೆ. ಸದ್ಯಕ್ಕಂತೂ ಅಡಿಕೆಗೆ ಬಂಗಾರದ ಬೆಲೆ ಐತೆ. ನಮ್ ತೋಟದಲ್ಲಿ ಇಳುವರಿನೂ ತುಂಬಾ ಚೆನ್ನಾಗೈತೆ. ಇವತ್ತು ಅಡಿಕೆ ತೋಟ ಇದ್ದವ್ರೆ ಶ್ರೀಮಂತರು, ಲಕ್ಷಗಳಿಗಂತೂ ಲೆಕ್ಕನೇ ಇಲ್ಲ. ಅದೆಂತದ ಚೇಣಿ ಅಂತ ಗುತ್ತಿಗೆ ಕೊಡ್ತಾರಂತಲ್ಲ, 3-5 ಲಕ್ಷ ಹಿಂಗೆಲ್ಲ ಕೊಡ್ತಾರಂತೆ. ಆ ತೋಟದ ಇಳುವರಿ ಎಷ್ಟು ಅನ್ನೋದ್ರ ಮೇಲೆ ದರ ನಿಗದಿ ಆಗುತ್ತೆ ಅಲ್ವಾ ಜಯಕ್ಕ? ಹೌದು ಗೌರಮ್ಮ. ಮನೆಯಲ್ಲಿ ಹೆಚ್ಚು ಜನ ಇಲ್ದೇ ಇರೋರು, ಆಳು ಕಾಳು ಸಿಕ್ಕಲ್ಲ ಅನ್ನೋರು, ಬೇರೆ ಕೆಲಸದಲ್ಲಿರೋರು, ಹಿಂಗೆ ತುಂಬಾ ಜನ ವ್ಯಾಪಾರಸ್ಥರಿಗೆ ಗುತ್ತಿಗೆ ಕೊಟ್ಬಿಡ್ತಾರೆ. ನಿಮಗೆ ಅಡಿಕೆಯಿಂದ 5-6 ಲಕ್ಷ ಹಣ ಸಿಗ್ಬಹುದಾ? 5 ಸಿಕ್ಕುತ್ತೆ, 10 ಸಿಕ್ಕುತ್ತೆ, ಧಾರಣೆ ಮೇಲೆ ದುಡ್ಡು ನಿರ್ಧಾರ ಆಗುತ್ತೆ. 1 ಕ್ವಿಂಟಾಲ್ ಹಸಿ ಅಡಿಕೆಗೆ 1 ಕೆಜಿ ಒಣ ಅಡಿಕೆ ಸಿಕ್ಕುತ್ತೆ ಅಂತ ನೋಡ್ತಾರೆ. ತೋಟದ ಆರೋಗ್ಯ ಚೆನ್ನಾಗಿದ್ರೆ ಗುಣಮಟ್ಟದ ಫಸಲು ಬರುತ್ತೆ. ನಾವೇ ಅಡಿಕೆ ಕಿತ್ತು ಬೇಯಿಸಿ ಮಾರ್ತೀವಿ, ಹಿಂಗಾಗಿ ದುಡ್ಡು ಜಾಸ್ತಿ ಸಿಕ್ಕುತ್ತೆ. ನಿಮ್ ಅಡಿಕೆಗೆ ತುಂಬಾ ಬೇಡಿಕೆ ಅಂತ ಹೇಳಿದ್ರು. ಇವೆಂತ ಗಿಡ ಜಯಮರೆ? ಇದು ಅದೇ ಕಣವ, ಏನೋ ಅಂತ ಕರೀತಾರೆ, ಒಟ್ಟೆಲ್ಲೈತೆ ಬಾಯಿಗೆ ಬತ್ತಾ ಇಲ್ಲ. ಸರಿ, ಅದು ನಿನ್ ಮೆದುಳಿಗೋಗಿ ಬಾಯಿಗೆ ಬರೋವಷ್ಟೊತ್ತಿಗೆ ಬೈಗಾಗಿ ಬೆಳಕರಿಯುತ್ತೆ. ಇದು ಚಾಕ್ಲೇಟ್ ಗಿಡ ಅಲ್ವಾ? ಹ್ಮ್ ಕಣವ, ಇದನ್ನ ಕೋಕೋ ಗಿಡ ಅಂತಾರೆ. ನಮ್ ತೋಟದಲ್ಲಿ 9 ಕಾಲ ಒಳ್ಳೆ ಸೊಪ್ಪು ಕೊಡುತ್ತೆ, ಇಲ್ಲೇ ಗೊಬ್ಬರ ಉತ್ಪತ್ತಿ ಮಾಡುತ್ತೆ. 200 ಗಿಡ ಇದೆ. ಬರೀ ಗೊಬ್ಬರಕ್ಕೆ ಮಾತ್ರ ಬೆಳ್ಕೊಂಡಿದ್ದೀರಾ? ಇದರಲ್ಲಿ ಬೀಜ ಕೂಡ ಸಿಕ್ಕುತ್ತೆ ಕಣಮ್ಮ, ಒಣಗಿಸಿ ಮಾರ್ತಾರೆ, ಒಂಥರ ಕಾಫಿ ಬೀಜ ಇದ್ದಂಗಿರುತ್ತೆ. ಕೆಜಿ 100 ರೂಪಾಯಿ ಇರುತ್ತಾ ಜಯಕ್ಕ? ಈಗ ಬೆಲೆ ಜಾಸ್ತಿ ಆಗೈತಿ. ಒಣ ಬೀಜಕ್ಕೆ 700-800 ಆಗೈತೆ. 200 ಗಿಡ ಇದಾವೆ, ಇದ್ರಲ್ಲೇನು 600,000 ರೂಪಾಯಿಗೇನು ಮೋಸ ಇಲ್ಲ. ಅದೇನ್ ಬಾಳೆ ಗಿಡನ ಹಂಗೆ ಒಟ್ಟಿಗೆ ಬಿಟ್ಟಿದ್ದೀರಲ್ಲ? ನಮ್ ಬಾಳೆ ತೋಟ ಹಿಂಗಿರ್ಲಿಲ್ಲ ಬಿಡು, ಒಳ್ಳೆ ಕನ್ನಡಿ ಕನ್ನಡಿ ಇದ್ದಂಗಿತ್ತು. ಇವೇ ನಿಂಗೆ ಒಂದೊಂದು ಐದಾರು ಗಿಡ ಇದಾವೆ. ಹಿಂಗೆ ಒಟ್ಟೊಟ್ಟಿಗೆ ಇದ್ರೆ ಗೊನೆ ಸರಿಯಾಗಿ ಬರುತ್ತಾ? ಗಿಡ ಒಯ್ನಾಗ್ತವ? ಇದನ್ನ ಗುಂಪು ಬಾಳೆ ಅಂತಾರೆ. ಇದಕ್ಕಾಗಿ ನಾವು ಏನು ಖರ್ಚು ಮಾಡಲ್ಲ. ಅದರಿಂದನೇ ತೋಟಕ್ಕೆ ಪೊಟಾಶ್ ಸಿಗುತ್ತೆ. 15 ಅಡಿಗೊಂದು ಗುಂಪು ಬಾಳೆ ಐತೆ. ವಾರ ವಾರ ಗೊನೆ ಬರುತ್ತಾನೆ ಇರುತ್ತೆ. ಖರ್ಚಿಲ್ಲದ ಬೆಳೆ. ಮನೆ ಬಾಳಿಕೆಗೆ ಹಣ್ಣು ಸಿಗುತ್ತೆ. ಕೈ ಖರ್ಚಿಗೆ ದುಡ್ಡು ಸಿಗುತ್ತೆ. ಅಡಿಕೆ ಮರದ ಬುಡದಲ್ಲಿ ಹಾಕಿರೋ ಬಳ್ಳಿ ಎಂತದ್ದು ಅದು? ಅಯ್ಯಯ್ಯೋ, ಅಷ್ಟು ಗೊತ್ತಾಗ್ಲಿಲ್ವಾ? ಎಲೆ ಬಳ್ಳಿ ಅದು, ಇಳೆದೆಲೆ. ಹೂ, ಇಳೆದೆಲೆ ಇಳೆದೆಲೆ, ಅದು ಮೆಣಸಿನ ಬಳ್ಳಿ ಕಣಪ್ಪ. ಅಲ್ವಾ ಜಯಕ್ಕ, ಇದೆಂತವು ಇಷ್ಟೊಂದು ದೂರಕ್ಕೊಂದೊಂದು ಹಾಕಿದೀರಾ? ನೀನ್ ಹೇಳ್ದಂಗೆ ಇದು ಕರಿಮೆಣಸಿನ ಬಳ್ಳಿ. ಪ್ರತಿಯೊಂದು ಅಡಿಕೆ ಮರಕ್ಕೂ ಒಪ್ಸಿದೀನಿ. ಒಂದೊಂದು ಬಳ್ಳಿಗೂ 1,000 ರೂಪಾಯಿ ಸಿಗುತ್ತೆ. ನೀವ್ ಕೇಳಿದ್ದು ಜಾಯಿಕಾಯಿ ಗಿಡ ಕಣವ, ಇತ್ತೀಚೆಗೆ ಹಾಕಿದ್ದು. ಇದೆಂತದೋ ಏನೋ, ಗೆಡ್ಡೆ ಗೆಣಸು ಅರಿಶಿಣ ಶುಂಠಿ ಎಲ್ಲ ಐತೆ. ಯಾಕೋ ಇದೆಲ್ಲ ತುಂಬಾ ಹತ್ರ ಆತೇನಪ್ಪ. ಹಿಂಗಾದ್ರೆ ಸೊಪ್ಪು ಬರ್ಬೋದು. ಬೆಳೆ ಬಂದೋದೋ ಇಲ್ವಾಪ? ನಿನ್ ಮಾತು ಕೂಡ ತಗಣದೆ ಐತೆ ಶಿವಣ್ಣ. ಏನಂತೀಯ ಜಯಕ್ಕ? ನೀವ್ ಹೇಳ್ದಂಗೆ ದಟ್ಟವಾಗಿದೆ ನಿಜ. ಆದ್ರೆ ಯಾವ್ದಕ್ಕೆ ಎಷ್ಟು ಬಿಸಿಲು ಬೇಕು, ಒಂದಕ್ಕೊಂದ್ ಪೂರಕವಾದ ಬೆಳೆಗಳು ಯಾವುದು ಅನ್ನೋದನ್ನ ತಿಳಿದು ಬೆಳೆ ಮಾಡಿದ್ರೆ ತೊಂದರೆ ಆಗಲ್ಲ. ಬೆಳೆ ಸಂಯೋಜನೆ ಮಾಡೋದು ಮುಖ್ಯ ಅನ್ನಿ. ಹೆಚ್ಚು ಬಿಸಿಲು ಬಯಸೋದು ದೊಡ್ಡ ಮರ. ಆದ್ರ ಕೆಳಗ್ ಅದ್ರ ಕೆಳಗೆ ಸ್ವಲ್ಪ ಬಿಸಿಲು ಕೇಳೋ ಮತ್ತೊಂದು ಬೆಳೆ ಮಾಡ್ಬೇಕು. ಅದ್ರ ಕೆಳಗೆ ಇನ್ನೂ ಕಮ್ಮಿ ಬಿಸಿಲಿಗೆ ಬರೋ ಗಿಡ ಹಾಕದ? ಆಮೇಲೆ ನೆರಳಲ್ಲಿ ಸಮೃದ್ಧವಾಗಿ ಬರೋ ಬೆಳೆ ಹಾಕ್ಬೇಕು. ಇದೊಂಥರ ಕೂಡು ಕುಟುಂಬ ಇದ್ದಂಗೆ. ಅಜ್ಜ ಅಜ್ಜಿ ಅಪ್ಪ ಅವ್ವ ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ಒಂದೇ ಮನೇಲಿದ್ದು ಹೊಂದ್ಕೊಂಡು ಹೋಗ್ತಾರಲ್ಲ ಹಂಗೆ. ಎಷ್ಟು ಚೆನ್ನಾಗಿ ಹೋಲಿಕೆ ಮಾಡಿದೆ ಗೌರಮ್ಮ, ನಂಗೆ ಗೊತ್ತೇ ಇರ್ಲಿಲ್ಲ. ಇದು ಎಲ್ಲರೂ ಆ ಕಡೆ ನೋಡ್ರಿ, ಅದು ಕೃಷಿ ಹೊಂಡ. ನಮ್ ಜಮೀನಲ್ಲಿ ಎಷ್ಟು ಮಳೆ ನೀರ್ ಬಂದ್ರು ಎಲ್ಲ ತಾನೇ ಕುಡಿಯುತ್ತೆ. ಭೂಮಿ ತುಂಬಾ ಎರೆಹುಳುಗಳು ಬೇಸಾಯ ಮಾಡಿ ನೆಲವನ್ನ ಮೃದುವಾಗಿ ಮಾಡ್ತವೆ. ನೀರೆಲ್ಲ ಅದರಲ್ಲೆಲ್ಲ ಬಸ್ತೋಗುತ್ತೆ. ಅಷ್ಟಾಗಿಯೂ ಕೂಡ ಏನಾದ್ರೂ ಉಳಿದ್ರೆ ಈ ಹೊಂಡಕ್ ಸೇರುತ್ತೆ. ಮಳೆ ಕೊಯ್ಲು ನೀರ್ ಕೊಯ್ಲು ಎಲ್ಲ ಮಾಡಿದೀನಿ. ಅಷ್ಟೇ ಯಾಕೆ, ಬಿಸಿಲು ಕೊಯ್ಲು ಕೂಡ ಮಾಡಿದ್ದೀರಲ್ಲ. ಬಿಸಿಲನ್ನ ಸಮರ್ಥವಾಗಿ ಬಳಸಿದ್ದೀರಾ? ಹಸು ಕರು ಹಕ್ಕಿ ಎರೆಹುಳು ಕಣ್ಣಿಗೆ ಕಾಣದ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಇವೆಲ್ಲ ಇದ್ದಾವೆ ಇಲ್ಲಿ. ಏನೇ ಆಗ್ಲಿ, ತೋಟನ ಭಾರಿ ಚೆನ್ನಾಗಿ ಬೆಳೆಸಿದೆ ಬಿಡ್ತಾಯಿ. ಪ್ರಾಣಿ ಪಕ್ಷಿಗಳಿಗಾಗಿ ಕೂಡ ಹಣ್ಣು ಹಂಪಲು ಬಿಟ್ಟಿದೀಯಲ್ಲ. ಎಷ್ಟೊಂದು ಒಳ್ಳೆ ಮನಸ್ಸವ ನಿಂದು. ನೀನ್ ಪುಣ್ಯ ಮಾಡಿದ್ದೆ ಜಯಕ್ಕ, ಶಿವಣ್ಣನ್ ಬಾಯಲ್ಲಿ ಇಷ್ಟು ಒಳ್ಳೆ ಮಾತು ಕೇಳಕ್ಕೆ. ವರ್ಷಕ್ಕೆ ಒಟ್ಟು ಎಷ್ಟು ಆದಾಯ ಬರ್ಬೋದು? ಬಂತು ಒಂದು 10-15 ಲಕ್ಷ. ಎಷ್ಟು ಬಂದ್ರು ಲಾಭನೇ. ತೋಟಕ್ಕೆ ಬೇಸಾಯ ಮಾಡಲ್ಲ. ಅಂಗಡಿಯಿಂದ ಗೊಬ್ಬರ ಗಿಬ್ರ ನಾನು ತಂದು ಹಾಕಕ್ ಹೋಗಲ್ಲ. ಪೂರ್ತಿ ಜಮೀನು ಹಿಂಗೆ ಮಾಡಿದ್ದೀರಾ? ಮತ್ತೆ ಈ ನಾಡೆ ಆದಾಯ ಐತೆ ಅಂದ್ರೆ ಬಿಟ್ಬಿಡ್ತಾರಾ? ಇದು ಎಷ್ಟೆಕ್ರೆ ಜಯಕ್ಕ? ಬರೀ ದುಡ್ಡಿನ ಬೆಳೆ ಮಾಡಿದ್ರೆ ಹೊಟ್ಟೆಗೆ ಒಯ್ನಾದ ಆಹಾರ ಬೇಡ್ವಾ? 1 ಎಕರೆಯಲ್ಲಿ ಈ ತೋಟ, 1 ಎಕರೆಯಲ್ಲಿ ಕಾಳು ಕಡ್ಡಿ ಬೆಳೆಯೋಕೆ ಅಂತ ಬೆಳೆಸ್ತೀನಿ. ಅದರಲ್ಲೇ ಒಂದು ಮೂಲೆಯಲ್ಲಿ ಸ್ವಲ್ಪ ಕಾಡು ಬೆಳೆಸಿದೀನಿ. ಪರಿಸರ ಉಳಿಸ್ಬೇಕಲ್ಲ. ಏನೋ ಅಳಿಲ್ ಭಕ್ತಿ ಮಳಲ್ ಸೇವೆ. ನಾನು ಹೊಸದಾಗಿ ಕೃಷಿ ಮಾಡೋಕೆ ಅಂತ ತೀರ್ಮಾನ ಮಾಡಿದ್ದೆ. ಅದಕ್ಕೆ ನಿಮ್ಮ ತೋಟ ನೋಡಕ್ಕೆ ಅಂತ ಬಂದೆ. ಬಂದಿದ್ದಕ್ಕೆ ಸಾರ್ಥಕ ಆತು ಬಿಡು. ಏನೋ ಬಿಡವ್ವ, ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತುಂದಂಗೆ ನಿಮ್ ಜೊತೆಗೆ ನಾವು ಬಂದಿದ್ದು ಒಳ್ಳೆ ಲಾಭ ಆತು. ಊರಲ್ಲಿದ್ರು ನೋಡಿಲ್ಲ, ಬರೀ ಹೊಟ್ಟೆ ಕಿಚ್ಚು ಮಾಡಿದ್ದೆ ಆತು. ನಮ್ಮೂರಲ್ಲಿರೋ ಪ್ರತಿಭೆಗಳು ನಮ್ಮ ಕಣ್ಣಿಗೆ ಬೀಳಲ್ಲ. ಗೊತ್ತಿದ್ರು ಕೂಡ ಹಸೂಯೆ ಹಿಂಗೆ ಏನೇನೋ ಕಾರಣಕ್ಕೆ ಅಸಡ್ಡೆ ಮಾಡ್ತೀವಿ. ಹಿಂಗಾದ್ರೆ ಹಳ್ಳಿಗಳು ಉದ್ಧಾರ ಆದಂಗೆ ಅಂತೀನಿ. ಮೀರ್ಬೇಕವ್ವ, ಮೀರ್ಬೇಕು. ಇದನ್ನೆಲ್ಲ ಮೀರಿದ್ರೆ ಮಾತ್ರ ಏನಾರ ಒಳ್ಳೇದ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ನಾನೇನು ಬಾರಿ ಮಾಡಿದ್ದೀನಿ ಅಂತಲ್ಲ, ನನಗಿಂತ ಸಾಧನೆ ಮಾಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಆದ್ರೂ ನಿಮ್ಮ ಪ್ರಯತ್ನ ಏನ್ ಕಮ್ಮಿ ಅಲ್ಲ ಬಿಡಿ. ನಾನು ಹಿಂಗೆ ಮಾಡಬಹುದ ಜಯಮರೆ? ಮತ್ತೇನ್ ಕೇಳೋದು, ನಾನು ಇದನ್ನೇ ಮಾಡ್ತೀನಿ ಕಣವ. ಸಾಲಕ್ಕೆದ್ರಿ ಏನಾರು ಮಾಡ್ಕೊಂಡು ಸಾಯಾನ ಅನ್ಕೊಂಡಿದ್ದೆ. ಇನ್ನೆದ್ರಲ್ಲ ಬಿಡು, ಅದ್ ಯಾರು ಬರ್ತಾರೆ ಬರ್ಲಿ ಮನೆ ಬಾಗಿಲಿಗೆ. ಸಮಗ್ರ ಕೃಷಿ ಮಾಡಿದ್ರೆ ಸುರಕ್ಷಿತವಾಗಿರ್ಬಹುದು. ಆದ್ರೆ ಎಲ್ಲಾ ಕಾಲಕ್ಕೂ ಒಂದೇ ಬೆಲೆ ಇರಲ್ಲ. ಹಿಂದೆಲ್ಲ ಕಾಫಿ ಬೆಳೆಗೆ ಬೆಳೆದವರು ಶ್ರೀಮಂತರಾಗಿದ್ರು. ಮಧ್ಯೆ ಅದರ ಬೆಲೆ ಬಿದ್ದೋಯ್ತು. ಈಗ ಮತ್ತೆ ಬಂದೈತೆ. ಹಿಂಗೆ ಏರುಪೇರು ಇದ್ದೇ ಇರುತ್ತೆ. ಈಗ ಅಡಿಕೆಗೆ ಬೆಲೆ ಐತೆ, ಮುಂದೆಂಗೋ ಏನೋ, ಇದೆಲ್ಲ ಗೊತ್ತಿರಬೇಕು. ಅದಕ್ಕೆ ಅಲ್ವಾ ಹೊತ್ತಾರು ಬೆಳೆ ಮಾಡು, ಒಂದಲ್ಲ ಒಂದ್ ನಮ್ ಕೈ ಹಿಡಿದು ನಮ್ಮನ್ನ ಉಳಿಸುತ್ತೆ. ಹಂಗಂತ ನಾನ್ ಹಾಕಿದ ಬೆಳೆನೇ ಹಾಕ್ಬೇಕು ಅಂತ ಇಲ್ಲ. ನಿಮ್ ನೆಲ, ಅನುಕೂಲ, ಮಾರುಕಟ್ಟೆ, ನಿಭಾಯಿಸ್ಕೊಂಡು ಹೋಗೋ ಶಕ್ತಿ, ವಾತಾವರಣ, ಇದನ್ನೆಲ್ಲ ತಿಳ್ಕೊಂಡು ಸರಿಯಾದ ತೀರ್ಮಾನ ಮಾಡಿ ಬೆಳೆ ಸಂಯೋಜನೆ ಮಾಡಿ, ಒಬ್ಬರ ಮಾದರಿ ಇಟ್ಕೊಂಡು ನಿಮ್ ದಾರಿಲಿ ಸಾಗೋದು ಒಳ್ಳೇದು ಅಂತೀನಿ. ನೀವು ನಮ್ ಜಮೀನಿಗೆ ಬಂದು ನೋಡಿ ಮಾರ್ಗದರ್ಶನ ಮಾಡ್ಬೇಕು ಜಯಮ್ಮರೇ. ನಾನು ಅಲ್ಲಿ ಇಲ್ಲಿ ನಿನ್ ಬಗ್ಗೆ ಏನೇನೋ ಆಡ್ಕೊಂಡ ಮಾತಾಡಿದೀನಿ ತಾಯಿ, ಅದನ್ನ ಮನಸ್ಸಿನಲ್ಲಿ ಇಟ್ಕೋಬೇಡ. ನನಗೂ ಒಂದಿಷ್ಟು ಸಲಹೆ ಸೂಚನೆ ಕೊಡವಾ? ನಮ್ ಜಯಕ್ಕ ಹಂಗೇನೆ, ಅದನ್ನೆಲ್ಲ ಮನ್ಸಿಗೆ ಹಂಚ್ಕೊಣ ಪೈಕಿ ಅಲ್ಲ ಬಿಡು. ನಾನು ಬೆಳಿಬೇಕು, ಜೊತೆಗೆ ಇತರರೂ ಬೆಳಿಬೇಕು ಅನ್ನೋ ದೊಡ್ಡ ಗುಣ. ಖಂಡಿತ ಸಹಾಯ ಸಹಕಾರ ಮಾಡೇ ಮಾಡುತ್ತೆ. ಏನ್ ಜಯಕ್ಕ ಏ ಅಷ್ಟೊಂದ್ ದೊಡ್ಡ ಮಾತು ಯಾಕೆ? ನಾನು ಯಾರನ್ನೋ ನೋಡಿ ಕಲ್ತೆ, ನನ್ನ ಕೈಲಿ ಆಗಿದ್ ನಾನು ಬೇರೆಯವ್ರಿಗೆ ಹೇಳಿದ್ನಪ್ಪ ಅಷ್ಟೇಯ. ರೈತರು ಒಬ್ರು ನೋಡಿ ಒಬ್ರು ಒಳ್ಳೇದು ಕಲ್ತ್ರೆ ಅವರಿಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದಲ್ವಾ? ಆದ್ರೆ ಹೋಟ್ಲು ಅಂಗಡಿಗಳಲ್ಲಿ ಕೂತ್ಕೊಂಡು ನಮ್ಮ ಬೈಕೆ ಬೇಡ ಶಿವಣ್ಣ. ಇದುವರೆಗೂ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ. ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಅಡಿಕೆ ತಳಿಗಳ ಕುರಿತು ಮಾಹಿತಿಯನ್ನ ಮಾಡ್ಕೋತಾ ಇದ್ವಿ. ಅಡಿಕೆಯಲ್ಲಿ ಅನೇಕ ತಳಿಗಳಿರುವುದನ್ನು ನಾವು ಪರಿಚಯ ಮಾಡಿಕೊಟ್ವಿ. ಆದರೆ ಎಲ್ಲಾ ತಳಿಗಳನ್ನ ಎಲ್ಲಾ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತವಲ್ಲ ಎಂಬ ಮಾಹಿತಿಯನ್ನು ಕೂಡ ತಿಳ್ಕೊಂಡ್ವಿ. ಅದರ ಜೊತೆಯಾಗಿ ಈ ವಾರ ಅಡಿಕೆ ಬೆಳೆಯಲ್ಲಿ ವೈಜ್ಞಾನಿಕ ಸಸ್ಯಾಭಿವೃದ್ಧಿಯ ಕ್ರಮಗಳು, ಈ ಕುರಿತು ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಎಚ್ ಪಿ ಅವರಿಂದ ಮಾಹಿತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ನಮ್ಮ ದೇಶದ ಒಂದು ಪ್ರಮುಖವಾಗಿರುವಂತಹ ವಾಣಿಜ್ಯ ಬೆಳೆ. ಈ ಬೆಳೆಯನ್ನು ನಾವು ಸಾಂಪ್ರದಾಯಿಕವಾಗಿ ನಾವು ಮಲೆನಾಡು, ಕರಾವಳಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅರೆಮಲೆನಾಡು ಪ್ರದೇಶಗಳಲ್ಲಿ ಕೂಡ ಅಡಿಕೆಯನ್ನು ನಾವು ಬೆಳೀತಾ ಇರುವುದನ್ನು ಕಾಣಬಹುದು. ಪ್ರಸ್ತುತ ನಮ್ಮ ದೇಶದಲ್ಲಿ ನಿಮಗೆ 9.56 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದೇವೆ. ಇದರ ಉತ್ಪಾದನೆಯು ಕೂಡ ಗಣನೀಯವಾಗಿ ಏರಿಕೆ ಆಗಿರುವುದನ್ನು ಕಾಣಬಹುದು. ಪ್ರಸ್ತುತ ಇದರ ಭಾರತದಲ್ಲಿ ಇದರ ಉತ್ಪಾದನೆ 13.54 ಲಕ್ಷ ಟನ್ನಷ್ಟು ಉತ್ಪಾದನೆಯನ್ನು ಮಾಡುತ್ತಿದ್ದೆ. ಹಲವಾರು ನಮ್ಮ ಈ ಅಡಿಕೆ ಬೆಳೆಯಲ್ಲಿ ನಾವು ನಮ್ಮ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ ಹಲವಾರು ತಳಿಗಳನ್ನ ಕಾಣಬಹುದು. ಸ್ಥಳೀಯವಾಗಿರುವಂತಹ ತಳಿಗಳು ಮತ್ತು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ CPCRA ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕಾಸರಗೋಡಿನ ಮತ್ತು ಅಭಿವೃದ್ಧಿಪಡಿಸಿರುವಂತಹ ಸುಧಾರಿತ ತಳಿಗಳನ್ನ ಕಾಣಬಹುದು. ಸ್ಥಳೀಯ ಪ್ರಮುಖವಾಗಿ ಸ್ಥಳೀಯವಾಗಿರುವಂತಹ ತಳಿಗಳು ಅಂದ್ರೆ ಒಂದು ತೀರ್ಥಹಳ್ಳಿ ಸ್ಥಳೀಯ, ಸಾಗರ ಸ್ಥಳೀಯ, ಕೆಳದಿ ಸ್ಥಳೀಯ, ಮತ್ತೆ ಚನ್ನಗಿರಿ ಸ್ಥಳೀಯ, ತರೀಕೆರೆ ಸ್ಥಳೀಯ, ಬುಕ್ಕಾಂಬೂದಿಯ ಸ್ಥಳೀಯ ಮತ್ತು ಭೀಮಸಾಗರ ತಳಿಯ ಸ್ಥಳಿಗಳು ನಾವು ಕಾಣ್ಬೋದು. ಮತ್ತು ಸುಧಾರಿತ ತಳಿಗಳು ಬಂದಾಗ